ಸರ್, ನಾವು ಆಕ್ಚುಲಿ ಮೂಲತಃ ಪದವೀಧರ ಸರ್. ಆಕ್ಚುಲಿ ನಮ್ದು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನಾವು ಅಗ್ರಿಕಲ್ಚರ್ ಮೇಲೆ ಬಹಳ ಕೃಷಿ ಮೇಲೆ ನಮಗೆ ಆಸಕ್ತಿ ಜಾಸ್ತಿ ಇದ್ಕೊಂಡು ನಾನು ಎಜುಕೇಶನ್ ಇದ್ಕೊಂಡು ಈಗ ಪ್ರೆಸೆಂಟ್ ವೈ ಟಿ ಬಿ ಎಸ್ ಅಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತೀನಿ ಸರ್. ಖಾಲಿ ಟೈಮಲ್ಲಿ ಏನ್ ಮಾಡಿದೆ, ನಾನು ಕೃಷಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದಕ್ಕಾಗಿ ನಾನು ಕೃಷಿ ಬಗ್ಗೆ ಬಹಳ ಒಲವು ಸರ್ ನಮ್ಮ ಕಡೆ. ಇಲ್ಲೇ ಲೋಕಲ್ ನಂದು ಇಂಜಿನಿಯರಿಂಗ್ ಆದ್ಮೇಲೆ ನಾನು ಆಕ್ಚುಲಿ ಬೆಂಗಳೂರು ಪುನಃ ಬೆಂಗಳೂರು ಹೋದ್ರೆ ದುನಿಯಾದ ಪೇಮೆಂಟ್ ಕೊಡ್ತಾರೆ ನನಗೆ, ಮಂತ್ಲಿ 1 ಲಕ್ಷ 2 ಲಕ್ಷ ಎಲ್ಲ ಕೊಡ್ತಾರೆ. ಬಟ್ ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ನಾನು ಮೂಲತಃ ತಂತೆಯವ್ರ ಜೊತೆ ಊರಾಗಿದ್ರೆ ಅದು ನೆಮ್ಮದಿನೇ ಬೇರೆ. ಈ ಹಳ್ಳಿ ವಾತಾವರಣ ಆಗಲಿ, ಹಳ್ಳಿದು ನೇಚರು, ಮತ್ತು ಇನ್ನೊಂದು ಹಳ್ಳಿ ಊಟ ಮಾಡಿದ್ರೆ ಮನುಷ್ಯನು ಆರೋಗ್ಯವಾಗಿರ್ತಾರೆ. ಸೊ ಹಂಗಾಗಿ ನಮ್ಮ ಮನೇಲಿ ನಾವು ನಮ್ಮ ತಮ್ಮ ಕಲಿತು ಒಕ್ಕಲ್ತನದಲ್ಲಿ ನಾವು ತೊಡಗಿಸ್ಕೊಂಡು ನಮ್ಮದು ನಡೆದಿದೆ ಸರ್ ಜೀವನ. ಎಷ್ಟು ಎಕರೆ ಐತ್ರಿ ಭೂಮಿ ನಿಮ್ಮದು? ಭೂಮಿ ಒಂದು 12 ಎಕರೆ ಇದೆ ಸರ್. 12 ಎಕರೆ ಇದೆ, ಇನ್ನೊಂದು 20 ಎಕರೆ ಲೀಸಿಗೆ ಮಾಡ್ಕೊತೀವಿ ಸರ್. 2 ಎತ್ತಿದಾವ ತಮ್ಮ, ನಾವು ಮತ್ತು ನಮ್ಮ ಮನೆಯಲ್ಲಿ 2 ಆಕಳುಗಳಿದಾವೆ. ಆಕಳುಗಳು ಅಪ್ಪಳ ನೋಡ್ಕೊತಾನೆ. ಮತ್ತು ಎಲ್ಲ ಇದು ನಮ್ಮದೆಲ್ಲ ಹೊಲಕ್ಕೆ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡೋದು ಕಡಿಮೆ, ಜಾಸ್ತಿ ನಾವು ಎಂಡೆ ಗೊಬ್ಬರನೇ ಯೂಸ್ ಮಾಡ್ತೀವಿ. ನಾವು ಮೊದಲು ಆಡುಗಳಿದ್ದು ಸರ್, ಮೇಕೆಗಳು ಪಾರ್ಟ್ನರ್ಶಿಪ್ ಮೇಲೆ ಇದು ಕೊಡ್ತಿದ್ದೀವಿ ಪಾಲಿಗೆ. ಇವ್ರು ಕಾಯಿರ್ಲಿಲ್ದಂಗೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಬರೀ 2 ಎತ್ತು ಆಕಳುಗಳು, ಅದು ಮನೆಗೆ ಹುಡುಗರಿದಾವಲ್ಲ, ಹುಡುಗರಿಗೆ ಒಳ್ಳೆ ಆಹಾರ ಸಿಗುತ್ತಂತೆ, ಹಾಲು ಮೊಸರಿಗೋಸ್ಕರ ಆದರೂ ನಾವು ಆಕಳುಗಳ ಮೇಂಟೈನ್ ಮಾಡಕತ್ತೀವಿ ಸರ್. ವಿಜ್ಞಾನಿಗಳು ಹೇಳ್ತಾರೆ ಅಥವಾ ಕೃಷಿ ತಜ್ಞರು ಪರಿಣಿತರು, ಒಂದು ಆಕಳಿತ್ತಪ್ಪ ಅಂತಂದ್ರೆ 4 ಎಕರೆ ಕೃಷಿಯನ್ನ ಆರಾಮಾಗಿ ಮಾಡಬಹುದು ಅಂತಂದ್ರೆ, ಏನೇ ಇರಲಿ ಮನೆಯಲ್ಲಿ ಒಂದು ದೇಸಿ ಆಕಳಿರ್ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದು ನಮಗೆ ಹೈನ ಕೊಡ್ತದೆ, ಹಾಲು ಮೊಸರು ಬೆಣ್ಣೆ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ನಮಗೆ ಗೊಬ್ಬರ ಆಗಿರ್ಬೋದು. ಇವು ಇತ್ತಪ್ಪ ಅಂದ್ರೆ ಕೃಷಿಗೆ ನಮ್ಮ ಜೀವಾಳ ಅಂತಂದ್ರೆ. ನೀವು ಎತ್ತುಗಳು ಕೂಡ ಇಟ್ಕೊಂಡಿರಿ? ಹಾ, ಎತ್ತುಗಳಿದಾವೆ ಸರ್. ಎತ್ತುಗಳು ಬೇಕಲ್ಲ ಸರ್ ನಮ್ಗೆ, ಈಗ ಟ್ರ್ಯಾಕ್ಟರ್ ಮೇಲೆ ಅಷ್ಟು ನಮ್ಗೆ ಇದು ಇಲ್ಲ. ಎತ್ತುಗಳು ಅದು ಎತ್ತುಗಳು ಹೊಲದ ಕೆಲಸ ಮಾಡಿದ್ರೇನೆ ಆ ಭೂಮಿ ಅದನ್ನೇ ಬೇರೆ ಇರ್ತದೆ. ಟ್ರ್ಯಾಕ್ಟರ್ ಬೇಕು ಕೆಲವೊಂದು ಟೈಮ್ನಾಗ ಮಾತ್ರ ಬೇಕು, ಎವ್ರಿ ಟೈಮ್ ಟ್ರ್ಯಾಕ್ಟರ್ ಅಂದ್ರೆ ಅದು ಅಷ್ಟು ಇದಾಗಲ್ಲ ಸರ್. ಎಮರ್ಜೆನ್ಸಿ ಟೈಮ್ನಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀವಿ. ಭಾಳಷ್ಟು ನಾವು ಎತ್ತಿನ ಮೇಲೇ ಡಿಪೆಂಡ್ ಸರ್. ಯಾಕಂತಂದ್ರೆ ಇತ್ತೀಚೆಗೆ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತಂದ್ರೆ ಯಾರು ಮೇಯಿಸಬೇಕು, ಯಾರು ಕಟ್ಟಿ ಹಾಕ್ಬೇಕು, ಕೂಲಿ ಸಿಗಂಗಿಲ್ಲ, ಒಬ್ಬರು ಭಾಳಷ್ಟು ಕೂಲಿ ಕೊಡ್ತಾರೆ ಎಂಬಂತ ಒಂದು ಅಭಿಪ್ರಾಯವನ್ನು ಕೆಲವೊಬ್ರು ಇಟ್ಕೊಂಡಿದ್ದಾರೆ. ಆದ್ರೂ ಕೆಲವೊಬ್ಬರು ರೈತರು ಏನ್ ಮಾಡಿರ್ತಾರೆ, ಎಷ್ಟೇ ಸಮಸ್ಯೆ ಬರಲಪ್ಪ ಮನೆಗೆ 2 ಎತ್ತಿರಬೇಕು ಅಂತನ್ಬಿಟ್ಟು ವಿಚಾರ. ಯಾಕಂತಂದ್ರೆ ಇತ್ತೀಚೆಗೆ ಎತ್ತುಗಳ ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟದೆ, ಏನ್ ಕಾರಣ ರೀ? ಕಾರಣ ಅಂದ್ರೆ ಹೇಳಿದ್ರಿ ಸರ್, ಬಹಳ ಈಗ ಲೇಬರ್ ಶಾರ್ಟೇಜ್ ಸಮಸ್ಯೆ ಇದೆ ಸರ್. ಮೇನ್ ಸಮಸ್ಯೆ ಅಂದರೆ ನಮ್ಮ ಮನೆಯಲ್ಲಿ ತಮ್ಮ ಇದನ್ನಂತೇಳಿ ಮಾಡ್ಕೊಂಡು ಹೋಗ್ಬೇಕಾಗಿದೆ ಸರ್. ಖಾಲಿ ಟೈಮ್ ನಾವೇನು ಟ್ರ್ಯಾಕ್ಟರ್ದಾಗ ನಾವು ನೋಡ್ಕೊಳ್ತೀವಿ, ಎತ್ತಿನ ದಿನದ ಅವ್ರು ನೋಡ್ಕೊಳಕ್ ಸರ್. ಮನೇಲಿ ಇದನ್ನು ತಮ್ಮ ಎತ್ತುಗಳಿಸ್ತಂದ್ರೆ ಮಾಡ್ತಾನೆ, ಇನ್ನ ಒಂದು ಲೇಬರ್ ಸಿಕ್ಕರೆ ಇನ್ನೂ 2 ತರ್ಬೇಕು ಅನ್ನೋದು ಅದು. ಬಟ್ ಸಮಸ್ಯೆ ಇರೋದು ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಏನಿರೋದು. ಈ ನಮ್ಮ ತಮ್ಮಗೋಸ್ಕರ ನಮ್ಗೆ 2 ಎತ್ತುಗೆ ಮಾಡ್ಕೊಂಡು ಹೋಗ್ತೀವಿ. ಮನೇಲಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಎತ್ತಿನ ಉಸಿರು ಬಡಿದ್ರೆ ಮನುಷ್ಯಾಗಿರ್ತಕ್ಕಂಥ ಸಾವಿರಾರು ರೋಗಗಳು ನಿವಾರಣೆ ಆಗ್ತಾವ ಅಂತ, ಅದೊಂದು ನಮಗೊಂದು ನಮ್ಗಾದ ಅನುಭವ ಸರ್. ಅದು ಇರೋದು ಒಳ್ಳೇದು ಸರ್. ಹಂಗಾಗಿ ನಾವು ಎತ್ತಿನ ಮೇಲೆ ಡಿಪೆಂಡ್ ಭಾಳ ಇದ್ದೀವಿ. ಈಗ 12 ಎಕರೆ ಭೂಮಿ ಐತೆ ಅಂತ ಹೇಳಿದ್ರಿ, ಏನೇನು ಹಾಕೊಂಡ್ರಿ ವರ್ಷ? 12 ಎಕರೆಯಲ್ಲಿ ಒಂದು 10 ಎಕರೆ ಹತ್ತಿಟ್ಟಿವಿ ಸರ್. ಉಳಿದ ಒಂದು 20 ಎಕರೆ ಬೇರೆ ಲೀಸ್ ಮಾಡಿರೋದು ತೊಗರಿ ಹಾಕೊಂಡ್ವಿ. ಎತ್ತುಗಳಿಗೆ ಒಂದು ಬೇಕಂತ ಒಂದು 6 ಎಕರೆಯಷ್ಟು ಜೋಳ ಬೇಕಲ್ಲ ಸರ್. ಎತ್ತುಗಳಿಗೆ ಜೋಳ ಮತ್ತು ಎತ್ತುಗಳಿಗೆ ದಂಟು ಬೇಕು, ನಮಗೆ ರೊಟ್ಟಿ ಮಾಡೋಕೆ ಜೋಳ ಬೇಕು. ಹಂಗಾಗಿ ನಾವೆಲ್ಲ ಮಿಶ್ರ ಬೆಳೆ ಸರ್. ಎಲ್ಲ ಬೆಳೆಗಳನ್ನು ಪ್ರತಿ ವರ್ಷ ಎಲ್ಲ ಸಮತಟ್ಟಾಗಿ ಬೆಳಿತೀವಿ ಸರ್. ಮಿಶ್ರ ಬೆಳೆ ಬೆಳಿತೀವಿ ಸರ್. ಒಂದೇ ಲೀಸ್ ಹಾಕೊಂಡವರು ಭಾಳ ಲಾಸ್ ಅಂತಾರೆ. ಮಳೆ ಬಂತು, ಕೆಲವೊಂದು ಈ ಸಲ ಇಳುವರಿ ಕಡಿಮೆ ಬಂತು, ತಗೊಂಡಿದ್ದು ಲಾಸ್ ಆಗೈತೆ ಅಂತ ಹೇಳ್ತಾರೆ ಲೀಸ್ ತಗೊಂಡವರು. ನೀವು ತಗೊಂಡಂತ ಲೀಸ್ ಬೆಳೆ ಹೇಗೆ ನಡೆದಿದೆ, ಇಳುವರಿ ಹೇಗೆ ಬರ್ತಿದೆ? ಆದ ಸರ್, ಲಾಸ್ ಅಂತ ಐತೆ ಸರ್. ಕಂಪಲ್ಸರಿ ಲಾಸ ಸರ್. ಲಾಸ್ ಇಲ್ಲ ಅಂತ ಅದರಿಂದ ಏನು ಲಾಭ? ಕಡಿಮೆ, ಭಾಳ ಅಂದ್ರೆ ಭಾಳ ಕಡಿಮೆ. ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಅದ್ರಾಗ ಏನೇನು ಸ್ವಲ್ಪ ಮಾಡಿದ ಕೂಲಿ ಮಾತ್ರ ಉಳಿತೈತೆ. ಎಲ್ಲ ನಾವು ಕೂಲಿ ಇಟ್ಟು ಮಾಡಿಸ್ತು ಅಂದ್ರೆ ಅದು ಉಳಿಯೋದು ಭಾಳ ಕಷ್ಟ ಸರ್. ಮನೇಲಿ ಇದಾರೆ ಸರ್, ತಮ್ಮ ತಮ್ಮನೆಂಟಾಗಲಿ ಅಪ್ಪ, ನಾವು ಖಾಲಿ ಟೈಮ್ನ ಮಾಡ್ಕೊತೀವಿ, ಸ್ವಲ್ಪ ನಮ್ಗೆ ಉಳಿತಾಯ ಆಗುತ್ತೆ ಸರ್. ಎತ್ತಿನ ಮೇಲೆ ನಾವು ಮನೆಯವ್ರು ಮಾಡೋದಕ್ಕೋಸ್ಕರ ಮಾತ್ರ ಉಳಿತೇವೆ ಸರ್. ಎಲ್ಲ ಕೂಲಿ ಮೇಲೆ ಮಾಡಿಸ್ತು ಅಂದ್ರೆ ಉಳಿಯೋಕೆ ಸಾಧ್ಯನೇ ಇಲ್ಲ ಸರ್. ಇದು ಈಗ 2 ಎತ್ತದವ ಜೊತೆಗೆ ಆಕಳುಗಳದಾವ ಅಂತ ಹೇಳಿದ್ರಿ, ಮತ್ತೆ ಆಡುಗಳಿದ್ವು ಅಂತ ಹೇಳಿದ್ರಿ, ಇವೆಲ್ಲಗಳನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಹೇಗೆ ಆಡುಗಳು? ಮೊದಲು ಅಮ್ಮ ಇದ್ರು ಮಾಡ್ತದೆ ಸರ್. ಈಗ ಕೂಲಿಯವ್ರ ಸಮಸ್ಯೆಗೆ ಆಡುಗಳು ಮಾರ್ಕೊಂಡ್ಬಿಟ್ಟು ಸರ್. ಈಗ ಅಮ್ಮ ಸ್ವಲ್ಪ ವಯಸ್ಸಾಗ ಆಗುತ್ತಲ್ಲ ಸರ್, ಹಂಗಾಗಿ 4 ಎಮ್ಮೆಗಳು ಸಿದ್ಧಿಸಿದ್ವು ಸರ್. ಈ 2 ಆಕಳುಗಳಾದ ಮೊದಲು 4 ಎಮ್ಮೆಗಳು ಇದ್ದು ನಮ್ಮಲ್ಲಿ. ಹೇಳ್ಬೇಕಂದ್ರೆ ಮನೇಲಿ ಅವಾಗ ನಾವು ಹಾಲು ಮೊಸರು ಇಲ್ಲ, ಪಕ್ಕದಲ್ಲಿ ಬೇಳೆ ಮಾಡಲಾರ್ದ ಪಕ್ಕದ ಮನೆಯವ್ರಿಗೆ ಹಾಲು ಮೊಸರು ಕೊಟ್ಕೊಟ್ಟು ಬೇಳೆ ಇಸ್ಕೋಬೇಕು ಹಂಗಿತ್ತು. ಹೇಳ್ಬೇಕಂದ್ರೆ ಈಗೆಲ್ಲ ಮತ್ತೆ ವಯಸ್ಸಾಗ್ತದಂಗದ ಈಗ ಶಾರ್ಟೇಜು. ಮತ್ತೆ ಇನ್ನೊಂದು, ಅವಾಗ ಸುಮಾರು ಸುತ್ತಮುತ್ತಲಲ್ಲಿ ಬೀಳು ಅಂತ ಹೇಳಿದ್ವು ಸರ್ ಈ ಗೌರ್ಮೆಂಟು. ಹಾ, ಗೈರ ಇದ್ದು ಮೇಸಕವನ್ನು ಅನುಕೂಲ ಆಗ್ತಿದ್ವು. ಈಗ ಎಲ್ಲಿ ನೋಡಿದ್ರೆ ಎಲ್ಲ ಬೀಳುಗಳು ಕ್ಲೀನ್ ಮಾಡ್ಕೊಂಡದ ಸರ್. ಮೇಸಕ ದನಗಳಿಗೆ ಮೇವನ್ನು ಶಾರ್ಟೇಜ್ ಆಗ್ತದೆ. ಏನು ಮನೆ ಒಳಗೆ ಇರಲ್ಲ ಅಂತ ಒಂದು 2 ಆಕಳ ಹಾಲು ಬೇಕಂತೇಳಿ ಅದನ್ನು ಉಪಯೋಗ ಮಾಡ್ಕೊಳಕ್ಕದ ಸರ್ ಪ್ರೆಸೆಂಟ್. ಈಗ ಹತ್ತಿ ರೇಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಕಳೆದ ವರ್ಷ ನೋಡಿದಾಗ ರೈತರು ರೇಟ್ ನೋಡಿಕೊಂಡು ಈ ಸಲ ಕ್ಷೇತ್ರ ತೊಗರಿಗಿಂತ ಹತ್ತಿ ಜಾಸ್ತಿ ಆಗಿದೆ. ಹತ್ತಿ ಇಳುವರಿ ಹೇಗೆ ಬರ್ತಿದೆ? ಹತ್ತಿ ಚೆನ್ನಾಗಿ ಬರ್ತದೆ ಸರ್. ಮೊನ್ನೆ ಬಂದು ಒಂದು ಮಳೆಗೆ ಭಾಳಷ್ಟು ಫಲ ಹೋದ್ರಿ, ಕಡಿಮೆ ಆಗಿದೆ ಸರ್ ಇಳುವರಿ. ಲಾಸ್ಟ್ ಮಂತ್ ಒಂದು ಮಳೆ ಅಂತ ಬಂತು ನೋಡಿ ಸರ್, ಆ ಮಳೆ ಬರ್ಬಾರ್ದಾಯ್ತು. ಆ ಮಳೆ ಬಂದದಕ್ಕೆ ಫಲ ಹೋದ್ರಿ, ಭಾಳಷ್ಟು ಲಾಸ್ ಆಗಿದ್ದಾರೆ ಸರ್ ರೈತರು. ಆದರೆ ಕೂಲಿದ ರೇಟು ಜಾಸ್ತಿ ಆಗಿದೆ. ಮುಂಚಿತವಾಗಿ ನಮ್ಮ ಕಲ್ಲನಗೌಡರು ಹೇಳಿದ್ರು ಸರ್, ಸಮಸ್ಯೆ ಲೇಬರ್ ಮೇಲೆ ಇದೆ ಅಂತೇಳಿ. ಹಂಗಾಗಿ ಕಡಿಮೆ ಇದೆ ಸರ್ ಇಳುವರಿ. ಪರವಾಗಿಲ್ಲ, ಸದ್ಯಕ್ಕಂತ ಚೆನ್ನಾಗಿ ಕಾಣ್ತಾವ. ಅದು ಬೆಳೆದ ಮೇಲೆ ಅದಕ್ಕೆ ತಕ್ಕಂತೆ ಬೆಲೆ ಸಿಕ್ಕರೆ ಏನಾದರೂ ಒಂದು ರೈತ ಗಡ್ಡಿಗೆ ಬೀಳ್ತಾನೆ ಸರ್, ಇಲ್ಲಾಂದ್ರೆ ಮತ್ತೆ ಕೆಳಗೆ ಹೋಗೋ ಸಂಭವ ಇದೆ ಸರ್. ತೊಗರಿ ಎಲ್ಲ ಈಗ ಹೂ ಇಟ್ಟಿದೆ ಚಲತ್ನಾಗಿ, ಈಗ ಕಾಯಿ ಕಟ್ಟುವಂತ ಸಮಯ, ಕಾಯಿ ಕಟ್ಟುವ ಸಮಯ ಸರ್. ಕಾಯಿ ಕಟ್ಟಿ ಬೆಳೆ ಕರೆಕ್ಟ್ ಕಾಯಿ ಕಟ್ಟೋದಾಗಿ ಹುಳಗಳು ಬರ್ತಾವೆ ಸರ್. ಈ ಹುಳಗಳ ಟೈಮ್ನ ಕರೆಕ್ಟಾಗಿ ಪಡಿದರೆ ತಗೊಂಡು ಅದಕ್ಕೆ ಸರಿಯಾದ ತಕ್ಕಂಥ ಎಣ್ಣೆ ಸಿಂಪಡಣೆ ಮಾಡಿದ್ರೆ ಬೆಳೆ ಕೈಗೆ ಬರ್ತದೆ ಸರ್. ಈ ಒಂದು ಎರಡು ದಿನ ನೋಡ್ಲಾರ್ದು ಬಿಟ್ಟರೆ ಬೆಳಕರ ಬಡಿಯಲ್ಲ ಹುಳ ಮೇಯ್ದು ತೊಗರಿನ ನಿರ್ಣಾಮ ಮಾಡಿಬಿಡ್ತಾವೆ ಸರ್. ಈಗ 20 ಎಕರೆ ಲೀಸಿಗೆ ತಗೊಂಡು ಹತ್ತಿ ಹಾಕೊಂಡಿ ಅಂತ ಹೇಳಿದ್ರಿ, ಏನ್ ನಡೆದವ್ರಿ ಲೀಸಿಗೆ? ಇಲ್ಲಿ ಲೀಸಿಗೆ ಡಿಪೆಂಡ್ ಅಪನ್ ಹೊಲಗಳು ಸರ್. ಆ ಭೂಮಿ ಫಲವತ್ತಾದ ಮೇಲೆ ಇದೆ, 8,000 ಎಕರೆ 10,000 ಈ ತರ ಇದೆ ಸರ್. ಅದ್ರಾಗ ಅದು ಎಲ್ಲ ಮಾಡಿದ ಕೂಲಿ ಟ್ರ್ಯಾಕ್ಟರ್ದು ಕೂಲಿ ನಾಲಿ ಇಟ್ಟದ್ರಾಗ ಏನು ಉಳಿಯಲ್ಲ ಸರ್. ಏನೋ ಊರಾಗ ಹಳ್ಳಿ ಜನದಾಗ ಇದೀವಿ, ರೈತರು ಮಾಡ್ಬೇಕಂದ್ರೆ ನಾವು ಮಾಡಿದ ಕೂಲಿ ಮಾತ್ರ ಉಳಿತೇವೆ ಸರ್. ಅದು ಕಷ್ಟಪಟ್ಟು ಮನೆಯವರು ಮಾಡಿದ್ರೆ ಮಾತ್ರ, ನಾವೆಲ್ಲ ಕೂಲಿ ಮೇಲೆ ಮಾಡ್ತು ಅಂದ್ರೆ ಏನು ಉಳಿದಲ್ಲ ಸರ್. ಭಾಳ ಕಷ್ಟ ಸರ್ ರೈತರ ಜೀವನ. ಯಾಕಂತಂದ್ರೆ ಈಗ 20 ಎಕರೆ ಲೀಸ್ ತಗೋಬೇಕು, 8,000 to 12,000 ಇದೆ. ಪೂರ್ತಿ ಪ್ರಮಾಣದ ಹಣವನ್ನು ಒಪ್ಪಂದ ಮಾಡುವಾಗನು ಅಥವಾ ಮಧ್ಯದಲ್ಲಿನೂ ಅಥವಾ ಬೆಳೆ ಕಟಾವ್ ಆದ್ಮೇಲೆ ಕೊಡ್ಬೇಕಾ? ಇಲ್ಲ, ಅದು ಮೊದಲೇ ಕೊಡ್ಬೇಕು ಸರ್. ಮೊದಲೀಗ ಲೀಸ್ಗೆ ಹಾಕಿರ್ತಾರೆ ಸರ್, ಈಗ ಅವ್ರಿಗೆ ಮೊದಲೇ ಅವ್ರ ಅವಶ್ಯಕತೆ ಮೇಲೆ ಅವ್ರು ಮಾಡ್ಲಾರ್ದೇ ಲೀಸ್ಗೆ ಕೊಟ್ಟಿರ್ತಾರೆ ಸರ್. ನಮಗೆ ನಾವು ದುಡ್ಡು ಕೊಟ್ಕೊಂಡೆ ನಾವು ಮುಂದಿನ ಟ್ರ್ಯಾಕ್ಟರ್ ಅಲ್ಲಿ ಕುಂಟಾಯಲ್ಲಿ ಹೊಡಿಬೇಕಾಗುತ್ತೆ. ಅಂದ್ರೆ ನೀವು ಇಳುವರಿ ಪಡ್ಕೋ ಅಥವಾ ಬಿತ್ತು ಉತ್ತು ಬೀಜ ಇಡುಗೋದಿಲ್ಲ? ಅದೇನು ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಸಂಬಂಧ ಪಡಲ್ಲ. ನಾನು ಅವ್ರ ಹೊಲದಾಗ ನಾನು ಲೀಸ್ಗೆ ಹಾಕೊಂಡು ಹೋಗ್ತೀನಿ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟೆ ಹೊಲ ಕಾಲು ಇಡಬೇಕು. ಪ್ರತಿ ವರ್ಷನೂ ಲೀಸ್ ತಗೋತೀರಾ ನೀವು? ಪ್ರತಿ ವರ್ಷ ಸರ್ ತಗೋಲೇಬೇಕು ಸರ್. ಯಾಕಂದ್ರೆ ಇಬ್ಬರಿದ್ದೀವಿ ಸರ್ ಮಾಡೋರು, ಎತ್ತಿದ್ದಾವೆ. ಆ ಎರಡು ಎತ್ತಿಗೆ 10 ಎಕರೆ ಹೊಲ ಸಾಲಲ್ಲ. ಏನು ಒಂದು 2 ಸಲ 3 ಸತಿ ಮಾಡಿದ್ರೆ ಮತ್ತೆ ಖಾಲಿ ಟೈಮ್ ಇರ್ತಲ್ಲ. ಇನ್ನೊಂದು 10 ಎಕರೆಗೆ ಮಿಶ್ರ ಬೆಳೆ ಬೆಳೆಯೋಕು ಆಗೋದಲ್ಲ. ಒಂದು 30-40 ಎಕರೆ ಮಾಡಿದ್ರೆ ಎಲ್ಲ ರೀತಿ ಬೆಳೆ ಬೆಳಿಬೋದು. ಈ ವರ್ಷ ಲಾಸ್ಟ್ ಟೈಮ್ ಹತ್ತಿ ರೇಟ್ ಚೆನ್ನಾಗಿತ್ತು ಸರ್, ಹತ್ತಿ ಕಡಿಮೆ ಹಾಕಿದ್ವಿ. ಈ ವರ್ಷ ಹತ್ತಿ ರೇಟ್ ಜಾಸ್ತಿ ಅದ. ಈಗ ಹಂಗಾಗಿ ಒಂದರಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದರಲ್ಲೇ ಸಿಗುತ್ತೆ. ಈ ವರ್ಷ ತೊಗರಿ ರೇಟ್ ಆಗೋ ಸಂಭವ ಅದ ಅಂತ ಹೇಳ್ತಾರೆ ಸರ್. ಅದಿನ್ನ ಹೆಂಗದೆ ಗೌರ್ಮೆಂಟ್ ಮೇಲೆ ಡಿಮ್ಯಾಂಡ್ ಹೆಂಗಾಗುತ್ತೆ ನೋಡಿದ ಮೇಲೆ ಅದನ್ನ ಇದು ಆಗುತ್ತೆ ಸರ್. ಈಗ ಗೌಡ್ರೆ, ಯಾಕಂತಂದ್ರೆ ಈಗ ಲೀಸ್ ಮಾಡೋರ್ದು ಒಂದು ಸಮಸ್ಯೆ ಏನು ಅಂತಂದ್ರೆ, ಕೈಲೇ ದುಡ್ಡಿತ್ತಪ್ಪ ಅಂತಂದ್ರೆ ಮಾಲಕರಿಗೆ ಹಣವನ್ನ ಬೇಗ ಕೊಟ್ಬಿಡ್ಬಹುದು. ಏ ಮನೆ ರೊಕ್ಕಪ್ಪ ನಡೀತದ. ಈ ಸಾಲ ಮಾಡಿ ಗೊಬ್ಬರಕ್ಕೆ ಬೀಜಕ್ಕೆ ಈ ತಗೊಂಡು ಲೀಸ್ ಮಾಡಿದಾಗ ಲಾಸ್ ಅನ್ಸಲ್ವಾ? ಹೇಗೆ ಕಂಪಲ್ಸರಿ ಖಂಡಿತವಾಗಿ ಲಾಸ್ ಆಗ್ತಾನೆ ಸರ್, ಖಂಡಿತವಾಗಿ ಲಾಸ್. ಈಗ ರೈತರಿಗೆ ಬೇರೆ ಆಪ್ಷನ್ ಇಲ್ಲ ಸರ್ ಮಾಡ್ಲಿಕ್ಕೆ ಊರಲ್ಲಿ. ಈಗ ರೈತ ಅಂದ್ಮೇಲೆ ಊರಾಗ ಕೂಲಿ ಅಂತ ದಿನ ಸಿಗೋದಲ್ಲ. ಬದಲಿಯವ್ರಲ್ಲಿ ಹೋಗಲಾರ್ದ ನಮ್ಮ ದುಡ್ಡು ಸಲ್ಲಿನ ಸಾಲ ಮಾಡ್ಕೊಂಡು ತಗೊಂಬಂದು ಲೀಸ್ಗೆ ಹಾಕೊಂಡು ಅವ್ನ ಒಂದು ಹೊಲ್ದಾಗ ಒಂದೊಂದು ವರ್ಷ ಪೂರ್ತಿ ಅವನಿಗೊಂದು ಕೆಲಸ ಸಿಗುತ್ತೆ, ಏನೋ ಒಂದು ಲಾಭ ಸಿಗ್ಬೋದು ಅಂತ ಆಶಾಭಾವನಿಂದ ರೈತ ಮಾಡ್ಬೇಕು ಸರ್. ಮತ್ತೆ ಈಗ ನಮ್ದೊಂದಿಷ್ಟ ಇನ್ನೊಂದಿಷ್ಟು ಹಾಕೊಂಡ್ರೆ ಚೆನ್ನಾಗುತ್ತೆ ಅನ್ನೋದು ಒಂದು ಮುಂದೆ ಬರ್ಬೇಕು ಅನ್ನೋದೊಂದು ಆಸೆ ಮೇಲೆ ಮಾಡ್ಕೊಂತೀವಿ ಮತ್ತೆ. ಇಷ್ಟು ವರ್ಷ ಮಾಡಿದ್ರು ಲಾಭ ಬಹಳ ವಿರಳ ಸರ್ ಸಿಕ್ಕಿರೋದು. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದ್ರಿ ಲೀಸ್ ಹಾಕೊಂಡು ನಿಮ್ ಭೂಮಿ ಜೊತೆಗೆ? 35 ವರ್ಷ ನಾನು ತಿಳಿದ ಮಟ್ಟಿಗೆ 10 ವರ್ಷದಿಂದ ನೋಡ್ಕೊಂತೀವಿ ಸರ್. ನಿಮ್ ಭೂಮಿ ಜೊತೆಗೆ ಮತ್ತೆ ಲೀಸನ್ನು ತಗೊಂತೀವಿ? ಹಾ, ನಾನು ಬುದ್ಧಿ ತಿಳಿದಳಂದ 10 ವರ್ಷದಿಂದ ನಾನು ನೋಡಕತ್ತೀನಿ ಸರ್. ಇಷ್ಟೆಲ್ಲ ಇತಿಹಾಸ ನೋಡಿದಾಗ, ಒಂದ್ 8 ವರ್ಷದ ಹಿಂದೆ ನೋಡಿದಾಗ ಉಳಿದದ್ದು ನಿಮ್ಗೆ ಚಲೋ ಬಂಪರ್ ಬೆಳೆ ಬಂದಿದ್ದು? ಬೆಳೆ ಬಂದಿದ್ದು ಭಾಳ ಕಡಿಮೆ ಸರ್, ಭಾಳ ಅಂದ್ರೆ ಭಾಳ ಕಡಿಮೆ. ಒಂದರಲ್ಲಿ ಬಂದ್ರೆ ಒಂದ್ರ ಲಾಸ್ಟ್ಗೆ ಏನು ಸಾಲ ಇಲ್ಲದಂಗೆ ಬದುಕು ಅನ್ನೋದು ಅಷ್ಟೇ ಹೊಂದಿದ್ದು. ಅದರಲ್ಲಿ ಲಾಭ ಅನ್ನೋದು ಸುಳ್ಳು ಸರ್. ಲಾಭ ತರಬೇಕಂದ್ರೆ ಗೌರ್ಮೆಂಟ್ ಏನಾದರೂ ಸ್ವಲ್ಪ ಸೌಲಭ್ಯ ಮಾಡಿಕೊಡ್ಬೇಕು. ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಆಗಲಿ, ಯಾವ್ದಾರಲ್ಲಿ ಮತ್ತೆ ಬೀಜ ಗೊಬ್ಬರಗಳಲ್ಲಿ ಸಬ್ಸಿಡಿ ಈ ಥರ ಏನಾದರೂ ಮಾಡಿದರೆ ಸ್ವಲ್ಪ ನಮ್ಗೆ ಉಳಿತಾಯ ಆಗ್ಬೋದು ಸರ್. ಪೂರ್ತಿ ಒಣ ಬೇಸಾಯ ಅಥವಾ ನೀರಾವರಿ? ಒಣ ಬೇಸಾಯ ಸರ್, ಎಲ್ಲ ಮಳೆ ಮೇಲೆ ಮಳೆ ಆಶ್ರಿತ ಸರ್ ಭೂಮಿ, ಎಲ್ಲ ಮಳೆ ಆಶ್ರಿತ. ಯಾವುದೇ ರೀತಿ ನೀರಾವರಿ ಚಟುವಟಿಕೆ ಏನಿಲ್ಲ ಸರ್ ನಮ್ಮಲ್ಲಿ. ಜೋಳ ಹಾಕೊಂಡಿರಲ್ಲ, ಎಷ್ಟು ಬಿಳಿ ಜೋಳ ಮಾಲ್ದಂಡಿ ಹಾಕೊಂಡ್ರೆ ಯಾವುದು? ಬಿಳಿಜೋಳ ಸರ್, ಬಿಳಿಜೋಳನೇ ಹಾಕೋದು ನಮಗೆ. ಬಿಳಿಜೋಳ ಆಗಿದ್ರೆ ನಮ್ಗೆ ರೊಟ್ಟಿ ಚೆನ್ನಾಗಿರ್ತಾವೆ ಅದೊಂದು, ಮತ್ತೆ ಸಪ್ಪೆ ಎತ್ತುಗಳಿಗೇನೋ ಸಪ್ಪೆ ಬೇಕಲ್ರಿ. ಬಿಳಿಜೋಳದ ಅಂದ್ರೆ ರೊಟ್ಟಿ ಇವು ಬರ್ತವೆ, ಮೆಕ್ಕೆಜೋಳ ಅವೆಲ್ಲ ಹಾಕ್ತಾರ. ಅವು ನಮ್ಗೆ ಜೋಳ ಸಿಗ್ತಾವ, ಬಟ್ ಎತ್ತುಗಳಿಗೆ ಸಪ್ಪೆ ಸಿಗಲ್ಲ. ನಾವು ತೊಗರಿ ಹತ್ತಿ ಹಾಕೊಂಡೋಪ ಅಂತಂದ್ರೆ ಮತ್ತೆ ದನಕರುಗಳಿಗೆ ಬೇಕು, ದನಕರುಗಳು ಬೇಕಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಕಂಪಲ್ಸರಿ ನಾವು ಬೇರೆ ಕಡೆ ಆಂಧ್ರಕ್ಕೆ ಹೋಗಿ ಅಲ್ವಾ ಗದ್ದೆಗೆ ಹೋಗಿ ಮತ್ತೆ ಭತ್ತದ ಹುಲ್ಲು ಮತ್ತೆ ಹೋಗಿಬರು ಸರ್. ಖರ್ಚು ಅಲ್ಲಿ ಟ್ರ್ಯಾಕ್ಟರ್ ತರ್ಬೇಕಂದ್ರೆ ಮತ್ತೆ ಟ್ರ್ಯಾಕ್ಟರ್ಗೆ 5,000 ರೂಪಾಯಿ ಕೀರಾ, ಈ ಲೇಬರ್ಗೆ ಒಂದು 5,000 ರೂಪಾಯಿ, ಟೋಟಲ್ 10-15,000 ರೂಪಾಯಿ ಬರ್ತದೆ ಸರ್ ಖರ್ಚು. ಇನ್ನೊಂದು ಅದು ಎತ್ತುಗಳು ಕವಳೆ ಹುಲ್ ತಿಂದ್ರು ಅದರ ಆರೋಗ್ಯವೂ ಚೆನ್ನಾಗಿರಲ್ಲ ಸರ್. ಆ ಜೋಳ ಸಪ್ಪೆಗಿದ್ದಷ್ಟು ಶಕ್ತಿ ಮತ್ತೆ ಯಾವ ಇದರಲ್ಲಿ ಬರಲ್ಲ ಸರ್ ಮೇವಿಗೆ ದನಗಳಿಗೆ. ನನಗೆ ಅನ್ಸುತ್ತೆ ಯುವಕರದಿರಿ, ಇಬ್ಬರು ಅಣ್ಣ ತಮ್ಮರು ಒಟ್ಟಕ್ಕೆ ಒಕ್ಕಟ್ಟಾಗಿ ಸೇರಿಕೊಂಡು ಒಂದು ಅನುನ್ಯತೆಯಿಂದ ಕೃಷಿ ಮಾಡ್ತಾ ಇದ್ದೀರಿ, ಒಟ್ಟಿನಲ್ಲಿ ಕೃಷಿಯಲ್ಲಿ ಲಾಭ ಇದೆ ಅಂತ ಅನಿಸ್ತದೆ ನಿಮಗೆ? ಭಾಳ ಕಷ್ಟಪಟ್ಟರೆ ಮಾತ್ರ ಸಿಗ್ತದೆ ಸರ್, ಭಾಳ ಕಡಿಮೆ ಲಾಭ, ಭಾಳ ಕಡಿಮೆ ಸರ್ ಹೇಳ್ಬೇಕಂದ್ರೆ. ಆದರೂ ಬೇರೆ ನಮ್ಗೆ ಬೇರೆ ದಾರಿ ಇಲ್ಲ ಸರ್, ಮಾಡಲೇಬೇಕು ಕೃಷಿ. ಬಟ್ ಒಂದು ಒಂದು ಮಾತ್ರ ಒಳ್ಳೆ ಸರ್, ಕೃಷಿ ಮಾಡೋದ್ರಿಂದ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ಸರ್. ಇದೊಂದು ಮಾತ್ರ ನಾನು ಹೇಳಬಲ್ಲೆ ಸರ್, ರೊಕ್ಕ ಗಳಿಸ್ತೋ ಬಿಡ್ತು ಸೆಕೆಂಡ್ರಿ ಸರ್, ಬಟ್ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ಅಂತ ನಾನು ಹೇಳ ಬಯಸ್ತೀನಿ ಸರ್. ಬಟ್ ಇತ್ತೀಚಿನ ದಿನಮಾನರು ಯುವಕರೆಲ್ಲ ಕೃಷಿ ಕಡೆ ಮುಖ ಮಾಡಿ ಬರ್ತಾ ಇದಾರೆ. ಇನ್ನೂ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅಗ್ರಿಕಲ್ಚರ್ ಮಾಡಿದರೆ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಆಗಲಿ ಈ ಥರ ಮುಖ ತೋರಿಸಿ ಏನಾದರೂ ಒಂದು ಸೌಲಭ್ಯ ಸಿಗ್ಬೋದು ಅನ್ನೋದು ನನ್ನ ಆಸೆ ಭಾವನೆ ಸರ್. ಈಗ ನರಸನಗೌಡರು, ಈಗ ಕೃಷಿಯಲ್ಲಿ ತಾವು ಭಾಳಷ್ಟು ಅನುಭವ ಇದೆ ನಿಮಗೆ. ಯಾಕಂತಂದ್ರೆ ನಿಮ್ಮ ಭೂಮಿ ಇಟ್ಕೊಂಡು ಬೇರೆಯವ್ರ ಭೂಮಿಯನ್ನು ತೆಗೆದುಕೊಂಡು ಅದರಲ್ಲಿ ಬಂಡವಾಳವನ್ನು ಹಾಕಿ ಬಂಡವಾಳ ಹಾಕಿದ್ದನ್ನು ವಾಪಸ್ ತಗೋಬೇಕನ್ನೋದು ಒಂದು ಸವಾಲಿನ ಕೆಲಸ. ಸಣ್ಣ ರೈತರದ್ದು ಬಹಳ ಕಷ್ಟ ಸರ್. ಸಣ್ಣ ರೈತರದ್ದು ಹೇಳ್ಬೇಕಂದ್ರೆ ಈಗ ಎಲ್ಲವಷ್ಟು ಬಾಡಿಗೆ ಎತ್ತುಗಳು ಇದು ಮಾಡಿಸಿ ಮಾಡ್ಬೇಕಂದ್ರೆ ಅವನು ಲಾಸೇ ಆಗ್ತಾನವಿನ ಲಾಭ ಸುಳ್ಳು ಸರ್. ಈಗ ಇನ್ನೊಂದು ಕೆಲವರು ಈ ಗೌಡರು ಹೇಳಿದ್ರು ಕೆಲವರು ಹೊಲಗಳು ಲೀಜಿಗೆ ಕೊಡ್ತಾರಂತೇಳಿ. ಈಗ ಮನೆಯಲ್ಲಿ ಇದು ಕೆಲಸ ಮಾಡೋರು ಇರಲಾರ್ದ ಟೈಮಲ್ಲಿ ಕೊಡಲೇಬೇಕು. ಕಂಪಲ್ಸರಿ ಒಂದು 5-6 ವರ್ಷ ಅದೇ ಥರ ಕೊಟ್ಟರೆ ಏನಾಗ್ಬಿಡ್ತಾರೆ, ಕೆಲವರು ಮಾಡೋರು ಇರ್ತಾರೆ ಮಾಡೋರು ಇರ್ತಾರೆ, ಅದೇನು ಮಾಡ್ಬಿಡ್ತಾರೆ ಬೀಳ್ ಕಿಡಿಬಿಡ್ತಾರೆ ಸರ್. ಸರಿಯಾದ ಟೈಮಿಗೆ ಕುಂಟೆ ಒಂದಷ್ಟು ಬರಲಪ್ಪ ಲಾಸ್ಟಿಗೆ ಅವನು ಹೊಲ ಬೀಳ್ ಕಿಡೋದು ಬೇಡ ಅಂದ್ರು ಹಂಗೆ ಮಾಡ್ತಾರೆ ಸರ್. ಅವ್ರೇನು ಹಸನ್ ಇರ್ತದ ಅಂತ ಹೇಳಕ್ಕ ಹಂಗೆ ಮಾಡ್ತಾರೆ ಸರ್. ಒಳ್ಳೇದು ನರಸನ್ಗೌಡ್ರೆ, ಬಹಳಷ್ಟು ವಿಚಾರಗಳನ್ನ. ಯಾಕಂತಂದ್ರೆ ಇತ್ತೀಚೆಗೆ ಕೃಷಿಯನ್ನ ಇರೋ ಭೂಮಿಯನ್ನೇ ಜನರಿಗೆ ಮಾಡಕ್ ಆಗ್ತಿಲ್ಲ. ಆದ್ರೂ ಕೂಡ ನಿಮ್ಮ ಕೃಷಿ ಭೂಮಿಯನ್ನ ನೀವು ಮಾಡಿಕೊಂಡು ಇತರ ಒಂದು 20 ಎಕರೆ ಭೂಮಿಯನ್ನ ಲೀಸಿಗೆ ತಗೊಂಡು ಒಂದು ಛಲದಿಂದ ಭೂಮಿಯನ್ನ ಮಾಡೋಣ, ಇದರಲ್ಲೇ ಒಂದು ತಕೊಳ್ಳೋಣ, ಒಂದು ಛಲದಿಂದ ಒಂದು ಅಣ್ಣತಮ್ಮರು ಇಬ್ಬರು ಸೇರ್ಕೊಂಡು ಎತ್ತಿಟ್ಕೊಂಡು ಆಕಳ ಒಂದು ಎಮ್ಮೆನ ಇಟ್ಕೊಂಡು ಒಂದು ಹೈನುಗಾರಿಕೆ ಜೊತೆಗೆ ಮನೆಗೆ ಬೇಕಾದಂಥದ್ದನ್ನು ತಾವೇ ಉಪಯೋಗ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಕತ್ತೀರಿ. ಯಾಕಂತಂದ್ರೆ ಇತ್ತೀಚೆಗೆ ಒಕ್ಕಲ್ತನ ಅಂತಂದ್ರೆ ಎತ್ತಿರ್ಲಾರ್ದಂಗೆ ಒಕ್ಕಲ್ತನ ಮಾಡೋರು ಭಾಳ ಜನ ಇದ್ದಾರೆ. ಏನು ದನಕರುಗಳು ಇರಲಾರ್ದಂಗೆ ಮಾಡೋರು ಇರ್ತಾರೆ. ಪೂರ್ತಿ ಪ್ರಮಾಣದಲ್ಲಿ ನಾವು ಲೇಬರ್ನ ನಂಬಿ ಯಂತ್ರವನ್ನೇ ನಂಬಿ ಮಾಡುವಂಥದ್ದು ಕಾಲ ಇದೇ ನೋಡಿ ಸರ್. ಈ ನಮ್ಮ ಈ ಜಾಗರಂಟೆಪುರ ಗ್ರಾಮದಲ್ಲಿ ನಾನು 10 ವರ್ಷದಿಂದ ನೋಡಕತ್ತೀನಿ. ಮೊದಲು ಮನೆಗೆ ಒಂದು ಜೋಡಿ 2 ಜೋಡಿ ಎತ್ತುಗಳಿದ್ವು ಸರ್. ಈಗ ಬರ್ತಾ ಬರ್ತಾ ಸುಮಾರು 10 ವರ್ಷದಿಂದ ನಾನು ಸಮೀಕ್ಷೆ ನೋಡ್ಕೊಂತ ಬಂದ್ರೆ ಪ್ರತಿ ವರ್ಷ ಒಂದು 5-10 ಜೊತೆ ಕಡಿಮೆ ಹಾಕೋಂತ ಬಂದವು. ಸಮಸ್ಯೆ ಕೆಲಸ ಮಾಡೋರು ಲೇಬರ್ ಇಲ್ಲಾರದ ಸಮಸ್ಯೆಯಿಂದ ಕಡಿಮೆ ಆಗೋದು. ಈಗ ಶೂರೆಲ್ಲ ಹುಡುಗಿರು ಒಂದು 10-15 ಜೋಡಿ ಎತ್ತುಗಳು ಮಾತ್ರ ಸಿಗ್ತಾವೆ ಸರ್. ಯಾಕಂದ್ರೆ ಮಾಡೋರಿಲ್ಲ. ಟ್ರ್ಯಾಕ್ಟರ್ಗಳ ಸಂಖ್ಯೆ ಈ ಪೀಠೋಪಕರಣ ಯಂತ್ರೋಪಕರಣಗಳ ಮೇಲೆ ಡಿಪೆಂಡ್ ಭಾಳಷ್ಟು ಆಗ್ಬಿಟ್ರೆ ಹಿಂಗೆ ಹೋದ ತಕ್ಷಣ ಕೆಲಸ ಮುಗಿಸ್ಕೊಂಡು ಬರ್ಬೇಕಪ್ಪ. ಅದು ಆ ಒಂದು ಭಾವನೆಯಿಂದ ಕಡಿಮೆ ಆಗೋದು ಸರ್. ಅಂತಂದ್ರೆ ಎರಡು ಇತ್ತಪ್ಪ ಅಂತಂದ್ರೆ ಎರಡು ಎತ್ತು ಇತ್ತಪ್ಪ ಅಂತಂದ್ರೆ ಅದರ ಒಂದು ಮಜಾನೇ ಬೇರೆ. ಅಥವಾ ಎಲ್ಲದನ್ನು ಯಂತ್ರ ಮಾಡೋಕ್ ಸಾಧ್ಯನೇ ಇಲ್ಲ. ಅಲ್ಲಿ ನೋಡೋಕೆ ಎತ್ತುಗಳ ಅವಶ್ಯಕತೆ ಬೇಕೇ ಬೇಕು. ಅದರೊಂದು ಕೃಷಿನೇ ಬೇರೆ ಒಂದು ಹದ ಕೊಡ್ತದೆ. ಒಟ್ಟಿನಲ್ಲಿ ಒಂದು ಸಣ್ಣ ಕುಟುಂಬದಿಂದ ನೀವು ನಿಮ್ಮ ಭೂಮಿಯ ಜೊತೆಗೆ ಇತರ ಭೂಮಿಯನ್ನು ಲೀಜಿಗೆ ತಗೊಂಡು ಕೂಡ ಕೃಷಿಯನ್ನು ಮಾಡ್ತಾ ಇದ್ದೀರಿ. ನೀವು ಹೇಳಿದೆ ನಿಮ್ಮ ವಿಚಾರದಂಗೆ ಈ ವರ್ಷ ಅಲ್ಲ ಮುಂದಿನ ವರ್ಷವೂ ಕೂಡ ನಿಮಗೆ ಒಳ್ಳೆ ಇಳುವರಿ ಬರಲಿ, ಹಾಕಿದಂಥ ಬಂಡವಾಳಕ್ಕೆ ಲಾಭ ತರಲಿ, ಮತ್ತಷ್ಟು ಕೃಷಿ ಲಾಭದತ್ತ ಹೋಗಲಿ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನರಸನ್ಗೌಡರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಜಾಗೀರ್ ವೆಂಕಟಾಪುರ್ ಗ್ರಾಮದ ರೈತರಾದ ನರಸನ್ಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ, ಕೀಟ ನಿರ್ವಹಣೆಯಲ್ಲಿ ಬೆವೇರಿಯಾ ಬೆಸಿಯಾನ್ ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಳಕೆಯ ಮಹತ್ವ ಕುರಿತು ಮಾಹಿತಿಯನ್ನು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ. ರೈತ ಬಂದರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇವರು ಬೆವೇರಿಯಾ ಬೆಸಿಯಾನ ಅಂತಕ್ಕಂಥ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಅಭಿವೃದ್ಧಿ ಮಾಡಿದೆ. ಮುಖ್ಯವಾಗಿ ಈ ಬೆವೇರಿಯಾ ಬೆಸಿಯಾನ ಜೈವಿಕ ಶಿಲೀಂಧ್ರ ಕೀಟನಾಶಕ ಎಷ್ಟು ಒಂದು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನ ದಿನದಲ್ಲಿ ಅಂತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಕೃಷಿ ಒಂದು ಪ್ರಮುಖ ವೃತ್ತಿಯಾಗಿದೆ. ಇದರಲ್ಲಿ ಹೆಚ್ಚಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತಂದರೆ ಕೀಟಗಳ ಬಾಧೆ. ಇವುಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ರೈತರು ರಾಸಾಯನಿಕ ಕೀಟನಾಶಕಗಳನ್ನು ಅನಿವಾರ್ಯ ಎಂಬಂತೆ ನಿರಂತರವಾಗಿ ಹೆಚ್ಚೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ರೀತಿ ಅತಿಯಾದ ಒಂದು ಬಳಕೆಯಿಂದ ವಾತಾವರಣ ಕಲುಷಿತಗೊಂಡು ಮಣ್ಣಿನ ಒಂದು ಫಲವತ್ತತೆ ಮತ್ತು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಸಾಕಷ್ಟು ರೀತಿಯೊಳಗಾಗ್ತಾ ಇದ್ದಾವೆ. ಹಾಗೆಯೇ ಸ್ವಾಭಾವಿಕ

ಮತ್ತು ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಿಗಿ ಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರುಫಫಿಜಿನ್ 25 EC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು ಗಮನಿಸಬೇಕು. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಕಡ್ಡಾಯವಾಗಿ ಹಾಕಿಸಿ. ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದ್ದು, ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಹಾಕಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ ಕನಿಷ್ಠ 7,800 ರೂಪಾಯಿಗಳಿಂದ 8,500 ರೂಪಾಯಿಗಳವರೆಗೆ. ಶೇಂಗಾ ಗೊಂಗ್ರಿ 4,965 ರೂಪಾಯಿಗಳಿಂದ 5,999 ರೂಪಾಯಿಗಳವರೆಗೆ. ಈರುಳ್ಳಿ 700 ರೂಪಾಯಿಗಳಿಂದ 2,130 ರೂಪಾಯಿಗಳವರೆಗೆ. ಭತ್ತ ಸೋನಮಸೂರಿ 1,619 ರೂಪಾಯಿಗಳಿಂದ 2,699 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 4,444 ರೂಪಾಯಿಗಳಿಂದ ಗರಿಷ್ಠ 7,656 ರೂಪಾಯಿಗಳವರೆಗೆ. ಈಗ ಕೇಳಿ ಲಿಂಗ್ಸ್ಕೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 1,800 ರೂಪಾಯಿಗಳಿಂದ 2,111 ರೂಪಾಯಿಗಳವರೆಗೆ. ತೊಗರಿ 7,200 ರೂಪಾಯಿಗಳಿಂದ 7,700 ರೂಪಾಯಿಗಳವರೆಗೆ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಭತ್ತ ಹೊಸ ಸೋನಮಸೂರೆ 1,800 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರೆ ಕನಿಷ್ಠ 2,600 ರೂಪಾಯಿಗಳಿಂದ ಗರಿಷ್ಠ 2,660 ರೂಪಾಯಿಗಳವರೆಗೆ. ಮಾನ್ವಿ ಮಾರುಕಟ್ಟೆ ಗೋಧಿ ಇತರೆ 2,650 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಅಲಿಸ ಬಡಿಗೇರವರಿಂದ ತತ್ವ ಪದಗಳನ್ನು. ಕಲ್ಯಾಣ ಬ್ಯಾರೆ ಕಗಳದ ನಡಗ ತಾಳ ಮದ್ದಲೆ ಬ್ಯಾರ ಗಂಟೆಗಳ ಆವೋ ಶ್ರೇ ಬರುವ ಚೇತಾಯ್ ಜಾಳ ಜಾಳಕ್ಕೆ ತಾಳ ನುಡುಕಿಯವ ಚಂದ್ರಗೋಪ್ತ ಪುರದ್ವಾಳ ಮೊಳಗ ಚಂದ ಚಂದ ಜಳ ಕತ್ವರುವನ ಬೈಲಾದ ಅಗ್ನಿಯ ಮುಖದೊಳ